ಕೃಷಿನಲ್ಲಿ ಎಲ್ಲರೂ ಲಾಸು ಲಾಸ್ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಇದ್ರಲ್ಲಿ ಏನಾದ್ರು ಮಾಡಬಾರ್ದು, ಯಾವಾಗ ಲಾಸ್ ಆಗುತ್ತೆ, ನಾವು ಕಷ್ಟಪಟ್ಟು ಬೆಳಿತೀವಿ, ಬೆಳೆದಿದ್ದ ಮಾರಾಟದ ವ್ಯವಸ್ಥೆನಲ್ಲಿ ಇಡುತ್ತೀವಿ, ಮಾರಾಟ ನಾನೇ ಮಾಡಬೇಕು ಅಂತೇಳಿ ಮೊದಲನೇ ಪ್ರಯೋಗವಾಗಿ ಹಣ್ಣನ್ನು ಬೆಳೆದ್ವಿ, ಮಾವಿನ ನಾನೇ ಕೂತು ನಾನೇ ಸ್ಟ್ರೈಟ್ ಮಾರಾಟ ಮಾಡಿದೆ, ಫ್ರೂಟ್ ಸ್ಟಾಲಿಗೆ ಕೊಟ್ಟೆ, ನಂತರ ನಾನೇ ಕೂತ್ಕೊಂಡು ಮೇಳಗಳಿಗೆ ಭಾಗವಹಿಸಿ ಮಾರಾಟ ಮಾಡಿದೆ, ಲಾಭದಾಯಕ ಅನ್ನಿಸ್ತು. ಅದಾದ ನಂತರ ಏನು ಇಷ್ಟೇ ಬೆಳೆದ ಕಾಳುಗಳನ್ನ ಹಂಗೆ ಕೊಡೋದಕ್ಕಿಂತಲೂ ಬೇರೆ ಅಂಗಡಿಗಳಲ್ಲೆಲ್ಲ ಇವತ್ತು ಉಪ ಉತ್ಪನ್ನಗಳಾಗತ್ತೆ, ಒಂದು ವಸ್ತುವಿಂದ ಎಷ್ಟು ಉಪ ಉತ್ಪನ್ನ ಮಾಡ್ಬೋದು ಅದೆಲ್ಲ ಯೋಚನೆ ಮಾಡಿ ಯಾವ್ಯಾವ್ದ್ರಲ್ಲಿ ಮಾಡಬೇಕು ಅಂತೇಳಿ ಕೆಲವೊಂದು ತರಬೇತಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಮಾಹಿತಿ ತಗೊಂಡಾಗ ಪ್ರತಿಯೊಂದರಲ್ಲೂ ಉಪೋತ್ಪನ್ನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಈಗ ತೆಂಗಿಂದ ತೆಂಗಿನ ಎಣ್ಣೆ ತೆಗಿಬಹುದು, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿಬಹುದು. ನೇರ ಕೊಬ್ಬರಿ ಮಾರಾಟ ಮಾಡೋದಕ್ಕೂ ಎಣ್ಣೆ ಮಾಡೋದಕ್ಕೂ ಸ್ವಲ್ಪ ಲಾಭದಾಯಕ ಅನಿಸುತ್ತೆ, ತೆಂಗಿನ ಕಾಯಿಂದ ಎಣ್ಣೆ ಮಾಡೋದು ಲಾಭದಾಯಕನೇ. ಅದಾದ ನಂತರ ಈಗ ಕಾಳುಗಳು, ಉದಾಹರಣೆ ಕಡಲೆಕಾಳು, ಅದನ್ನು ಕಡಲೆಬೇಳೆ ಮಾಡಿಸಿದ್ರೆ ಅದು ಸ್ವಲ್ಪ ಹೆಚ್ಚು ಲಾಭದಾಯ, ಹಿಟ್ಟು ಮಾಡಿದ್ರೆ ಅದಕ್ಕೂ ಲಾಭದಾಯ, ಇನ್ನೂ ಲಾಭದಾಯ, ಅದನ್ನು ಹುರಿಗಡಲೆ ಮಾಡ್ಬೋದು ಅದನ್ನು ಲಾಭದಾಯ ಆಗುತ್ತೆ. ತೊಗರಿಕಾಳನ್ನ ನೇರ ಮಾರಾಟ ಮಾಡೋಕೆ ಕೊಡೋದಕ್ಕೂ, ಅದನ್ನು ಬೇಳೆ ಮಾಡಿಸಿ ನಾವು ಪ್ಯಾಕೆಟಿಂಗ್ ಮಾಡಿ ಮಾರಾಟ ಮಾಡೋಕ್ಕೂ ಅದು ಲಾಭದಾಯಕ ಆಗುತ್ತೆ. ಈ ಥರ ಬೆಳೆಗಳನ್ನ ಬೆಳೆದಿದ್ದನ್ನ ಪ್ರತಿಯೊಂದು ಏನು ಮೌಲ್ಯವರ್ಧನೆ ಮಾಡ್ಬೋದು ಎಲ್ಲ ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತು ನಮ್ಮ ತೋಟಕ್ಕೆ ವಿಚಾರದಲ್ಲಿ ಹೊರಗಡೆಯಿಂದ ತಂದಾಕೋ ಕಾನ್ಸೆಪ್ಟ್ ಏನಿಲ್ಲ, ಅಂದು ಹೊರಗಡೆಯಿಂದ ಫರ್ಟಿಲೈಸರ್ಸ್ ಆಗಲಿ ಏನು ತರೋಂಥ ಕಾನ್ಸೆಪ್ಟ್ ಇಲ್ಲ. ತೋಟದಲ್ಲೇ ಪ್ರತಿ ವರ್ಷ ಬಿದ್ದಂಥ ತ್ಯಾಜ್ಯ, ಸೋಗೆ, ಪುರಂ ಬೆಳೆ, ಎಡಂಬಟ್ಟೆ, ಅದೇ ಗೊಬ್ಬರ ನಮಗೆ, ಏನು ತೆಗಿಯಲ್ಲ. ತೆಂಗಿನಕಾಯಿ ಬಂದ್ಬಿಟ್ಟು ತಗೊಂಡು ಮತ್ತೆ ಕೊಬ್ಬರಿ ಸುಳಿದ ಮೇಲೆ ಮಟ್ಟೆನೂ ಸುಳಿದು ಮತ್ತೆ ತೋಟಕ್ಕೆ ವಾಪಸ್ ಹಾಕ್ತೀವಿ. ಮತ್ತೆ ದ್ವಿದಳ ಧಾನ್ಯಗಳು ಹೆಚ್ಚು ಹಾಕ್ತೀವಿ, ಬೆಳ್ಳಿ ಆಗುವಂಥ ಧಾನ್ಯಗಳು, ಕಾಡಲ್ಲಿ ನೈಸರ್ಗಿಕ ಹುಟ್ಟುವಂಥ ಎಷ್ಟು ಗಿಡಗಳು ನಮ್ಮ ತೋಟದಲ್ಲಿ ಹಾಗೆ ಹುಟ್ಟುತ್ತವೆ. ಜೊತೆಗೆ ನಾವು ಕೂಡ ದ್ವಿದಳ ಧಾನ್ಯಗಳು, ಹುರುಳಿ, ಅಲಸಂದೆ, ಅವರೆ, ತೊಗರಿ, ಇದೆಲ್ಲ ತೋಟಕ್ಕೆ ಮುಂಗಾರು ಟೈಮಲ್ಲಿ ಹಾಕ್ಬಿಟ್ರೆ ಆಲ್ಮೋಸ್ಟ್ ಎಂಡಿಂಗ್, ನಾವು ಬೇಸಿಗೆ ಹತ್ರ ಬಂತು ಅಂದಾಗ ಮಾತ್ರ ಅದನ್ನು ಭೂಮಿ ಮಲ್ಚಿಂಗ್ ಮಾಡೋದು, ಅಲ್ಲಿವರೆಗೂ ಆಗೇ ಬಿಟ್ಟಿರ್ತೀವಿ. ಅದನ್ನು ಕಲ್ಟಿವೇಷನ್ ಕಾನ್ಸೆಪ್ಟ್ ನಮಗಿಲ್ಲ, ಅಂದರೆ ಉಳುಮೆ ಮಾಡೋವಂಥ ತುಂಬ ಡೆಪ್ತಿಗೆ ಮಾಡೋದ್ರಲ್ಲಿ ನನಗೆ ಇಷ್ಟ ಇಲ್ಲ. ತೋಟಕ್ಕೆ ಬೇರುಗಳಿಗೆಲ್ಲ ಕಬ್ಬಿಣ ಸೋಕಿಸ್ಬಾರ್ದು ಅನ್ನೋ ಕಾನ್ಸೆಪ್ಟ್ನ, ರೋಗಗಳೆಲ್ಲ ಬರ್ತಾ ಇರೋದು ನೋಡಿದಾಗ ನೈಸರ್ಗಿಕವಾಗಿ ತೋಟ ಆಗೇ ಬಿಟ್ಬಿಟ್ಟು ಮಲ್ಚಿಂಗ್ ಅಂದರೆ ಒದಗೆ ಚೆನ್ನಾಗಿ ಮಾಡಿಕೊಂಡು ತೋಟದಲ್ಲಿರ್ತಕ್ಕಂಥ ತೇವಾಂಶನ ಕಾಪಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಕೆಲಸ ಮಾಡಿದೆ. ನಮ್ಗೆ ಆ ಕಾನ್ಸೆಪ್ಟ್ ಮಾಡಿದಾಗಿಂದ ಅಕ್ಕಪಕ್ಕ ತೋಟದಾಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಕಡೆ ಅರಸೀಕೆರೆ ತುಂಬ ಬರಪೀಡಿತ ತಾಲೂಕಾಗಿತ್ತು, ಈ ವರ್ಷ ಸ್ವಲ್ಪ ಮಳೆ ಆಗಿದೆ ಹೋಗಲಿ, ಹಿಂದೆಲ್ಲ ತುಂಬ ಬರಪೀಡಿತ ತಾಲೂಕೆ, ಅಂತ ನೀರಿಲ್ದಿದ್ರು ಕೂಡ ನಮ್ಮ ತೋಟಗಳು ಡಲ್ ಆಗಲಿಲ್ಲ, ಒದಕೇನ ನಮ್ಗೆ ಕಾಪಾಡ್ತು. ಪ್ರತಿ ತ್ಯಾಜ್ಯನೂ ಸೋಗೆಲ್ಲ ಮರಸುತ್ತು ಹಾಗೆ ಮುಚ್ಚೋದು, ಬಾಳೆ ಇಟ್ಟಿದ್ದು ಬಾಳೆ ಮರಿಕುನಿಗಳನ್ನ ಕುಯ್ದು ಅಲ್ಲೇ ಮಲ್ಚಿಂಗ್ ಮಾಡೋದು, ಆಮೇಲೆ ಅಡಿಕೆ ತ್ಯಾಜ್ಯ ಬಿದ್ದು ಅಲ್ಲಿಗೆ ಬಿಡೋದು, ಬಿದ್ದಿದ್ದ ತ್ಯಾಜ್ಯ ಅಲ್ಲೇ ಬಿಟ್ಬಿಟ್ಟು ಬಿಟ್ಟರೆ ಅದರ ಆಹಾರ ತಯಾರು ಮಾಡ್ಕೊಳುತ್ತೆ. ಉದಾಹರಣೆ ಹಲಸಿನ ಮರ, ಮಾವಿನ ಮರಕ್ಕೆ ಯಾರು ಹೊರಗಡೆಯಿಂದ ಗೊಬ್ಬರ ತಂದುಡಿಯಲ್ಲ, ಅದರ ಆಹಾರ ತಯಾರು ಮಾಡ್ಕೊಂಡು ಈ ಗಿಡಗಳಲ್ಲೂ ಆ ಶಕ್ತಿ ಇರುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಲ್ಲ ಅಲ್ಲೇ ಒಂದಕ್ಕೊಂದು ಮಲ್ಟಿ ಕ್ರಾಪ್ ಮಾಡ್ಕೊಂಡದ್ದು, ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತೇಳಿ ತೆಂಗು, ಅಡಿಕೆ, ಮಾಳೆ ಎಲ್ಲ ಇಂಟರ್ಕ್ರಾಪ್ ಮಾಡ್ಕೊಂಡು 19 ವರ್ಷ ಆಯ್ತು ನಾವು ಬಾಳೆ ಹಾಕಿ ತೆಗ್ದಿಲ್ಲ, ಅದನ್ನು ಕಂಟಿನ್ಯೂ ಬಿಟ್ಕೊಂಬರ್ದಿ. ಅದನ್ನು ಇವತ್ತು ಕೊನೆಗಳು ಬರ್ತಾ ಇದೆ, ಒಂದೊಂದು ಬುಡದಲ್ಲಿ 3-4 ಹಿಂಗೆ ಬರ್ತಾ ಇದೆ, ಲಾಸ್ ಏನಿಲ್ಲ ಅದರಲ್ಲಿ. ಬಂದಷ್ಟು 5 ಕೆಜಿ ಬರಲಿ ನನಗೆ ಅದರಲ್ಲಿ ಇನ್ಕಮ್, ಏನೂ ಖರ್ಚು ಮಾಡಲ್ಲ, ಅದಕ್ಕೆ ನೇರ ಮಾರಾಟ ಮಾಡ್ತೀನಿ. ಹಣ್ಣುಗಳು ಮಾರಾಟ ಮಾಡ್ತೀನಿ, ಹಣ್ಣಿಲ್ಲ ಮದ್ಯ ಸಿಕ್ತು ಅಂತಂದರೆ ಉಳ್ಕೊಂಡ್ರೆ ಅದರಲ್ಲಿ ಹೆಚ್ಚಾದರೆ ಅದನ್ನು ಕಟ್ ಮಾಡಿಸಿ ಡ್ರೈ ಫ್ರೂಟ್ ಮಾಡ್ತೀವಿ ಬಾಳೆಹಣ್ಣಲ್ಲಿ. ನಾವೇ ಸೂರ್ಯನ ಕಿರಣದಲ್ಲೇ ಒಣಗಿಸಿ ಡ್ರೈ ಫ್ರೂಟ್ ಮಾಡಿ ಪ್ಯಾಕೆಟಿಂಗ್ ಮಾಡಿಟ್ಟು ತುಂಬ ವರ್ಷ ಇಡ್ಕೋ, ಅದೊಂದು ಮೌಲ್ಯವರ್ಧನೆ ಆಯಿತು ನಮಗೆ. ಒಣ ಬಾಳೆಹಣ್ಣು ಅದನ್ನು ದಕ್ಷಿಣ ಕನ್ನಡದ ಸುಕೋಳಿ ಅಂತ ಕರೀತಾರೆ, ಅಲ್ಲೋಗಿ ನಾನು ತಿಳ್ಕೊಂಡು ಬಂದು ನಾನು ಮಾಡಿದ್ದು, ಅದು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ನ್ಯಾಚುರಲ್ ಆಗಿ ಒಣಸಿರೋದು ಅಂತೇಳಿ. ಇನ್ನು ಆಯಿಲ್ ಮಾಡಿದ್ದು ಎಲ್ಲ ಗಾಣಗಳಲ್ಲಿ ಆಯಿಲ್ ಮಾಡ್ತಾ ಇದ್ದೀವಿ, ಜೊತೆಗೆ ಕಾಳುಗಳನ್ನ ಬೇಳೆ ಮಾಡೋ ಕಾನ್ಸೆಪ್ಟು. ಈ ಥರ ಮೌಲ್ಯವರ್ಧನೆ. ಮತ್ತು ನಮ್ಮ ಬಿಡುವಿನ ಟೈಮ್ಗಳಿದ್ರೆ ನಮ್ಮನೆ ಇರ್ತಕ್ಕಂಥ ರಾಗಿನಲ್ಲೇ ರಾಗಿ ಹಪ್ಪಳ ಮಾಡ್ತೀವಿ, ಅದನ್ನು ಪ್ಯಾಕೆಟಿಂಗ್ ಮಾಡ್ತೀವಿ. ನಮ್ಮ ಸ್ನೇಹಿತರಿಂದ ಕೆಂಪಕ್ಕಿ ತರಿಸ್ಕೊಂಡು ಅದರಲ್ಲಿ ಹಪ್ಪಳ ಮಾಡ್ತೀವಿ, ಪ್ಯಾಕೆಟಿಂಗ್ ಆಗುತ್ತೆ. ಮತ್ತು ಬೆಂಗಳೂರಲ್ಲಿ ಸಾವಯವ ಸಂತೆ ನಡೀತಾ ಇತ್ತು, ಈಗ ಕೋವಿಡ್ ಕಾರಣ ನಡೀತಾ ಇಲ್ಲ, ನಡೆಯುವಾಗಲೇ ಮತ್ತೆ ಶುರುವಾದರೆ ಮತ್ತೆ ಭಾಗವಹಿಸ್ತೀವಿ. ಅವಾಗ ನಾವೊಂದು ರಾಗಿ ನಿಪ್ಪಟ್ಟು ಇದನ್ನೆಲ್ಲ ಪ್ಯಾಕೆಟ್ ಮಾಡಿಕೊಂಡು ಮಾಡಿ ಮತ್ತೆ ನಮ್ಮ ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡೋದು, ಅದನ್ನು ಪ್ಯಾಕೆಟಿಂಗ್ ಮಾಡಿ ನೇರ ಮಾರಾಟ ಮಾಡೋ ವ್ಯವಸ್ಥೆ ಮಾಡ್ತೀವಿ ಮೇಳಗಳಲ್ಲಿ. ಈ ತರ ಮೌಲ್ಯವರ್ಧನೆ ಮಾಡಬೇಕು. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? 28 ಎಕರೆ ಇದೆ ಸರ್. 28 ಎಕರೆ ಜಮೀನಲ್ಲಿ ಏನೇನು ಬೆಳೆದಿದ್ರಿ? ತೆಂಗು, ಅಡಿಕೆ, ಬಾಳೆ, ಮಾವು, ಸಪೋಟೊ, ಸೀಬೆ, ಸೀತಾಫಲ, ಜಮುನೇರ್ಲೆ, ಇದು ಮೇಜರ್ ಕ್ರಾಪ್ಸ್. ಒಂದು ಎರಡು ಗಿಡಗಳು ಸಾಕಷ್ಟು ಬೇರೆ ಬೇರೆ ಹಣ್ಣಿನ ಗಿಡಗಳು ಸಿಗೋದೆಲ್ಲ ಹಾಕಿದ್ದೀನಿ. ಹನುಮನ್ ಫಲ, ಲಕ್ಷ್ಮಣ್ ಫಲ ಎಲ್ಲ ಇದೆ, ಅದೇ ನೀವು ಸಣ್ಣ ಸಣ್ಣ ಗಿಡಗಳು ಫಸ್ಲಿಗೆ ಬಂದಿಲ್ಲ. ಈ ಫಸ್ಟ್ ಹೇಳದಂತೆ ಎಲ್ಲ ಗಿಡಗಳು ಫಸ್ಲಿಗೆ ಬಂದಿದೆ. ತೆಂಗು ಎಷ್ಟಿದೆ? ತೆಂಗು ನಮ್ದು 900 ಗಿಡ ತೆಂಗಿದೆ. 900 ಗಿಡ ತೆಂಗಿದೆ. ತೆಂಗಿದೆ. ಅಡಿಕೆ 1,300 ಗಿಡ ಇದೆ. ಬಹುತೇಕ ಈ ತೋಟಗಾರಿಕೆ ಬೆಳೆಗಳನ್ನೇ ನೀವು ಹೆಚ್ಚು ಅಳವಡಿಕೆಯನ್ನು ಮಾಡ್ಕೊಂಡ್ರೆ ಅಂತ ಯಾತಕ್ಕಾಗಿ? ಯಾಕೆಂದ್ರೆ ಸರ್, ನಮಗೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ತುಂಬ ಆಯಿತು. ಬೆಳೆಗಳನ್ನ ಬೆಳೆಸ್ತಾ ಇದ್ವಿ, ಮೊದಲು ಹೊಲಗಳು ಜಾಸ್ತಿ ಇತ್ತು, ತುಂಬ ಕೊರತೆ ಶುರು ಆಯಿತು. ಸಿಟಿಗೆ ಹತ್ರ ಆಯಿತು, ಜನಗಳು ಕೃಷಿ ಕಾರ್ಮಿಕರು ಕೊರತೆ ಶುರುವಾದಾಗ ನಾನು ಕೃಷಿಲಿ ಬದುಕಲೇಬೇಕು, ಹಾಗಾಗಿ ಏನು ಮಾಡೋದು, ತೋಟಗಾರಿಕೆ ಬೆಳೆಗಳಾದರೆ ಒತ್ತಡ ಇರಲ್ಲ, ಇವತ್ತೇ ಮಾಡಬೇಕು ಅನ್ನೋ ಒಂದು ಒತ್ತಡ ಇರಲ್ಲ. ನಾವು ಕೂಡ ನಾವೇ ಮನೆಯವರು ಸೇರ್ಕೊಂಡು ನಾವೇ ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರು ನಡೆದೋಗುತ್ತೆ ನಮಗೆ. ಹಂಗಾಗಿ ನಮ್ಮ ಜೀರೋ ಲೇಬರ್, ನಮ್ದೇ ಅಂತ ತೋಟದಲ್ಲಿ ಯಾವುದೇ ಪರ್ಮನೆಂಟ್ ಕೆಲಸಗಾರ ಯಾರೂ ಇಲ್ಲ, ನಾವೇ ಆಲ್ಮೋಸ್ಟ್ ಮನೆಯವರೇ ಎಲ್ಲ ಮಾಡ್ತೀವಿ. ತೀರಾ ಅನಿವಾರ್ಯ ಅನಿಸಿದಾಗ, ಅವಶ್ಯಕತೆ ಬಿದ್ದಾಗ ಮಾತ್ರ ಲೇಬರ್ ಕೊಡ್ಕೊತೀವಿ. ತುಂಬ ವರ್ಷದಲ್ಲೆಲ್ಲ ಇಡೀ ನಮ್ದು ಅಷ್ಟು 28 ಎಕರೆ ಜಮೀನು ಇಡೀ ವರ್ಷವೆಲ್ಲ ಕೊಬ್ಬರಿ ಸುಳಿಯೋದಕ್ಕೆ ಮಾತ್ರ ಲೇಬರ್ ಕೊಡ್ತೀವಿ. ಮತ್ತೆ ಅಡಿಕೆ ಎಲ್ಲ ಸುಳಿದಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸಕ್ಕೆ ಬಿಟ್ಟರೆ, ಓವರ್ಆಲ್ ನಂದು ಅಮ್ಮಮ್ಮ ಅಂದ್ರೆ ಒಡೀ ವರ್ಷದಲ್ಲಿ ಒಂದು 40-50 ಲೇಬರ್ ಕೊಟ್ಟರೆ ಹೆಚ್ಚು, ಒಡೀ ವರ್ಷಕ್ಕೆ ಲೇಬರ್ ಕಾಸ್ಟ್ ಅಂತ ಕೊಟ್ಟು ಕೂಲಿ ಆಗ ಕೊಡ್ಬೋದು ಅಷ್ಟೇ. ಇನ್ನೆಲ್ಲ ನಮ್ಮ ಮನೆಯವರು ಮಾಡೋದು, ಯಾವುದೇ ಹೊರಗಡೆಯಿಂದ ಕಾಸೋ ಕಾನ್ಸೆಪ್ಟ್, ಎಷ್ಟು ಕೆಲಸ ಆದ್ಯ ನಾವು ಮನೆಯವರು ಮಾಡ್ತೀವಿ, ಯಾರನ್ನು ಹೊರಗಡೆಯಿಂದ ಕೂಲಿ ಕೊಡ್ತಿಲ್ಲ, ಆ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ. ಹಂಗಾಗಿ ಕೃಷಿ ಸ್ವಲ್ಪ ನನಗೆ ಲಾಭ ಆಗುತ್ತೆ, ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ, ತೊಂದರೆ ಇಲ್ಲ. ಕಷ್ಟ ಅನ್ಸಲ್ಲ, ಖುಷಿ ಇದೆ ಕೃಷಿ ಕೆಲಸದಲ್ಲಿ. ನಮಗೆ ಸ್ವಲ್ಪ ತಾಂತ್ರಿಕತೆ ಉಪಯೋಗಿಸ್ಕೊಂಡಿದ್ದೀವಿ, ಮಿಷಿನ್ಸ್ ಎಲ್ಲ ಬಂದಿದೆ ಇತ್ತೀಚೆಗೆ, ಸಾಧ್ಯವಾದಷ್ಟು ಮಿಷಿನರಿ ಉಪಯೋಗಿಸ್ಕೊಂಡು 4 ದಿನ ಆಗೋ ಕೆಲಸ ಒಂದು ಮಧ್ಯಾಹ್ನಕ್ಕೆ ಮುಗಿದೋಗುತ್ತೆ. ನಮ್ದೇ ಟ್ರ್ಯಾಕ್ಟರ್ ಇದೆ, ಆಳವಾಗಿ ಉಳುಮೆ ಮಾಡಬೇಕು, ಟ್ರ್ಯಾಕ್ಟರ್ ಆ ಕಾನ್ಸೆಪ್ಟಿನ ಟ್ರ್ಯಾಕ್ಟರ್ ತಂದಿಲ್ಲ ನಮಗೆ. ಸಾಗಣೆಗೆ, ಕೃಷಿಗೆ ಉಪಕರಣಗಳ ಉತ್ಪನ್ನಗಳು ಸಾಗಣೆಗೆ, ಮತ್ತೆ ತೋಟದಲ್ಲಿ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸಗಳು ಅವಶ್ಯಕತೆ ಮಾತ್ರ ಬಳಸ್ಕೊಂತೀವಿ ಅದನ್ನ. ಹಂಗಾಗಿ ಫಸ್ಟ್ ಇಲ್ಲಿಗೆ 18 ವರ್ಷ ಕೃಷಿ ಅನುಭವ. ಫಸ್ಟ್ ಎಲ್ಲ ನಾವು ಹೊರಗಡೆಯಿಂದ ಸಿಕ್ಕಾಬಟ್ಟೆ ಕೆರೆ ಮಣ್ಣು ಆ ಮಣ್ಣು ಎಲ್ಲ ಹೊಡಿತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಇಲ್ಲಿಗೆ 6 ವರ್ಷದಿಂದ ಹೊರಗಡೆಯಿಂದ ಒಂದು ಇಡೀ ಸಾವಿರ ಮಣ್ಣು ಏನೋ ತಂದಿಲ್ಲ, ಒಂದು ಗೊಬ್ಬರ ತಂದಿಲ್ಲ. ಕೃಷಿ ತ್ಯಾಜ್ಯನ ನಮಗೆ ಗೊಬ್ಬರ. ಮಲ್ಟಿ ಕ್ರಾಪ್ ಮಾಡೋ ಉದ್ದೇಶ ಏನಂತಂದ್ರೆ, ಭೂಮಿಗೆ ಬಿಸಿಲು ಬೀಳಬಾರ್ದು, ಒಂದಕ್ಕೊಂದು ನೆರಳಾಗಿರಲಿ ಅಂತ. ಬೆಳೆಗಳಿಗೆ ಮಾತ್ರ, ತೋಟಗಾರಿಕೆ ಬೆಳೆಗಳಿಗೆ ಮಾತ್ರ ಬಿಸಿಲು ಬೇಕು, ಮೇಲ್ ಬೇಕೇ ಬೇಕು ಸೂರ್ಯೀಕರಣ. ಭೂಮಿಗೆ ಅವಶ್ಯಕತೆ, ಭೂಮಿಗೆ ಆದಷ್ಟು ನಾವು ದ್ವಿದಳ ಧಾನ್ಯಗಳು ಅಥವಾ ಯಾವ್ದಾರ ಕಾಳುಗಳು ಬಳ್ಳಿಗಳನ್ನ ಹಾಕ್ಬಿಟ್ಟು ತೇವಾಂಶ ಕಾಪಾಡ್ಕೊಳೋ ದೃಷ್ಟಿಯಿಂದ ಮಲ್ಚಿಂಗ್ ಆಗಬೇಕು, ಮುಚ್ಚಿಗೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಒಂದಕ್ಕೊಂದಕ್ಕೂ ಮಲ್ಟಿಕ್ರಾಪ್ನ ಆ್ಯಡ್ ಮಾಡ್ಕೊಂಬಂದ್ವಿ ನಾವು. ಅದರಲ್ಲಿ ನಮ್ಗೆ ಇನ್ಕಮು ಸಿಗ್ತಾ ಇದೆ. ಬಯಲಲ್ಲಿ ಹಾಕೋದ್ರಿಂದ ಏನು ಈಲ್ಡಿಂಗ್ ಬರ್ತಿತ್ತು ಹಣ್ಣಿನ ಗಿಡಗಳಲ್ಲಿ, ಅದಕ್ಕಿಂತ ನಾನು ತೋಟಗಾರಿಕೆ ಒಳಗೆ ಮಾಡೋದ್ರಿಂದ ಒಂದು 10-15% ಕಮ್ಮಿ ಸಿಕ್ಕಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ನನಗೆ ಅದಕ್ಕೋಸ್ಕರ ಜಾಗ ವೇಸ್ಟ್ ಆಗಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರು ಕೊಡ್ತಿಲ್ಲ, ತುಂಬಾ ಕಮ್ಮಿ ನೀರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಕಷ್ಟ ಅನಿಸ್ತಾ ಇಲ್ಲ ನನಗೆ. ಅದರಲ್ಲಿ ನೆರಳಾಗ್ತಾ ಇದೆ, ಅದ್ರ ತರಗುದುರ್ತಾ ಇದೆ, ಗೊಬ್ಬರ ಆಗ್ತಾ ಇದೆ, ನಮಗೆ ಒಂದಕ್ಕೊಂದು ಇನ್ಕಮ್ ಸಿಗ್ತಾ ಹೋಗ್ತಾ ಇದೆ ಅದರಲ್ಲಿ. ಹಂಗಾಗಿ ನನಗೆ ಒಳ್ಳೆ ಇನ್ಕಮ್ ಅನ್ಕೋಬಹುದು. ಇಂಥ ಬರಗಾಲ ಸ್ಥಿತಿನಲ್ಲೂ ನಮ್ಮ ತೋಟಗಳೆಲ್ಲ ನಮ್ಮ ಕಡೆ ಎಲ್ಲ ಸಾಕಷ್ಟು ತೆಂಗಿನ ತೋಟನೇ ಹೊರಟೋಯ್ತು. ಅದರಲ್ಲಿ ನಮಗೆ ಜೀವನಕ್ಕೆ ಆಗೋಷ್ಟು ಅನುಕೂಲ ಆಯಿತು, ತೊಂದರೆ ಆಗಲಿಲ್ಲ. ಜೀವನಕ್ಕಾಗಿ ನಮ್ಮ ಮನೆಯವರೆಲ್ಲರೂ ಎಜುಕೇಶನ್ ಆಗಿ ನಮ್ಮ ಜೀವನ ಮಾಡ್ತಾ ಇದೀವಿ, ಕೃಷಿ ಆದಾಯದಿಂದಲೇ ಮಾಡಬಹುದು. ನೀವು ಎಲ್ಲಿವರೆಗೆ ಓದಿದ್ರಿ? ಸೆಕೆಂಡ್ PUC. ಮುಂದಕ್ಕೆ ಯಾಕೆ ಓದಲಿಲ್ಲ? ಇಲ್ಲ, ಕೃಷಿಯ ಒಲವು. ನಮ್ಮ ಪೂರ್ವಿಕರೆಲ್ಲ ಕೃಷಿನೇ ಮಾಡ್ತಿದ್ರು ಫಸ್ಟಿಂದಲೂ. ಏನೋ ಗೊತ್ತಿಲ್ಲ ನನಗೆ, ಫಸ್ಟ್ PUC ಬರೋದಕ್ಕೆ ಎಜುಕೇಶನ್ ಆಸಕ್ತಿ ಇತ್ತು. ಫಸ್ಟ್ PUC ಸೆಕೆಂಡ್ PUCಗೆಲ್ಲ ಅರ್ಧ ನನ್ನ ಮನಸ್ಸು ಕೃಷಿಗೆ ಹೋಗ್ಬೇಕು ಅನ್ನೋ ಆಸೆನಲ್ಲಿ ಸೆಕೆಂಡ್ PUC ಡಿಸ್ಕಂಟಿನ್ಯೂ. ಅದೇನು ರಿಸಲ್ಟ್ ಬಂದಿದ್ದು ನೋಡೋಕೆ ಹೋಗಿಲ್ಲ ನಾನು, ಅದನ್ನ ಅಲ್ಲಿಗೆ ನಿಲ್ಲಿಸಿ ನಾನು ಕೃಷಿಗೆ ಒಲವು ಕೊಟ್ಟೆ. ಫಸ್ಟ್ ಶುರುನಲ್ಲಿ ನಾನು ಕೂಡ ಒಂದು 2 ವರ್ಷ ಕೆಮಿಕಲ್ ಫಾರ್ಮಿಂಗೇ ಮಾಡಿದ್ದೀನಿ. ಕೃಷಿ ಅನುಭವ ಇಷ್ಟು ಇಷ್ಟು ಗೊತ್ತಿಲ್ಲ, ಯಾಕೆಂದ್ರೆ ಇದು ಅರಿವಿರಲಿಲ್ಲ. ಅದಾದ ನಂತರ ಸುಭಾಷ್ ಪಾಳೇಕರ್ ಅವರದು ಸೆಮಿನಾರ್ ಎಲ್ಲ ಅಟೆಂಡ್ ಮಾಡಿದೆ ನಾನು, ಕಾರ್ಯಾಗಾರಗಳನ್ನ. ಸಾವಯವ ಕೃಷಿ ಎಷ್ಟು ಒಳ್ಳೇದು, ಈ ಕೆಮಿಕಲ್ ಫಾರ್ಮಿಂಗ್ ಇಂದ ಎಷ್ಟು ಭೂಮಿ ಹಾಳಾಗಿದೆ ಅನ್ನೋ ಅವೇರ್ನೆಸ್ ಬಂತು, ಅಲ್ಲಿಗೆ ನಿಲ್ಲಿಸ್ದು ನಾನು. ಮತ್ತೆ ದೊಡ್ಡ ವರ ಅಂದ್ರೆ ಅವ್ರ ಕಡೆಯಿಂದಾನೇ ಸಿಕ್ಕಿದ್ದು ಅಂದ್ರೆ, ಸಾವಯವ ಕೃಷಿ ಜೊತೆಗೆ ಬಾಳೆನ ಆಯಸ್ ಇಲ್ದೇ ಇರೋ ಕ್ರಾಪ್ ಅದು. ಕಬ್ಬು ಮತ್ತೆ ಬಾಳೆ ಅವ್ರು ಹೇಳಿದ್ದು 100 ವರ್ಷ ಬೇಕಾದ್ರೆ ಇಕ್ಕೋಬಹುದು ಆಯಸ್ ಇಲ್ಲ. ಅದಕ್ಕೆ ನಾವೆಲ್ಲ ಫಸ್ಟ್ ಎಲ್ಲ ಬಾಳೆ ಆಗ್ತಿದ್ವಿ, ಪ್ರತಿ ವರ್ಷ ಬಾಳೆ ಆಗ್ತಿದ್ವಿ, 1 ವರ್ಷ ಮುಗಿದ ತನಕ ಕಳೆದ್ಬಿಟ್ಟು ಮತ್ತೆ ತೆಗೆದ್ಬಿಡ್ತಿದ್ವಿ, ಮತ್ತೆ 2 ವರ್ಷ ಬಿಟ್ಟು ಮತ್ತೆ ಗುಂಡಿ ತೆಗೆಸ್ತಿದ್ವಿ, ಖರ್ಚುಗಳು ಜಾಸ್ತಿ ಆಗ್ತಿತ್ತು. ಅಲ್ಲಿಂದ ಬಂದು ನಾನು ಇವತ್ತರೆಗೂ ಒಳ್ಳೆ ತೆಗ್ದಿಲ್ಲ, ಅದಾಗೆ ಬಿಟ್ಕೊಂಡ್ಬಂದಿದ್ದೀವಿ. ನಮ್ದೇ ಏಲಕ್ಕಿ ಬಾಳೆ ಪರ್ಮನೆಂಟ್ ಆಗಿದೆ, ಅದು ಒಂದಿದ್ದು ಇವತ್ತು ಒಂದೊಂದು ಬುಡದಲ್ಲಿ 3-4 ತಕ್ಕ ಆಗಿದೆ. ನಮ್ಮ ತೋಟದಲ್ಲಿ ಈಗ 500 ಬುಡ ಬಾಳೆ ಅಂದ್ರೆ 1.5 ಸಾವಿರ ಲೆಕ್ಕ ಹಾಕೋಬಹುದು. ಒಂದರಲ್ಲ 3-3 ಫಿಕ್ಸ್ ಅದು, ವರ್ಷಕ್ಕೆ ಒಂದೊಂದು ಬುಡದಲ್ಲಿ 3-3 ಗೊನೆ ಸಿಗ್ತಾ ಹೋಗುತ್ತೆ. ನನ್ನ ಜಮೀನಿನ ಖರ್ಚು ನನ್ನ ಇದೆಲ್ಲ ಮೇಜರ್ ಎಲ್ಲ ಅದೇ ಮೇಂಟೈನ್ ಆಗೋಗ್ಬಿಡುತ್ತೆ. ಬಾಳೆನಲ್ಲೇ ತೆಂಗು ಅಡಿಕೆ ನಮಗೆ ಮೇಜರ್ ಆಗಿ ಉಳ್ಕೊಳ್ಳುತ್ತೆ. ಈ ಟೈಪ್ ರಾಸಾಯನಿಕ ಕೃಷಿಯಿಂದ ಏನ್ ತೊಂದರೆ ಆಗ್ತಿತ್ತು ನಿಮಗೆ? ತೊಂದರೆ ನನಗಿನ್ನು ಭಾಸವಾಗಿರಲಿಲ್ಲ, ಯಾಕೆಂದ್ರೆ ನಮ್ಮ ಕೃಷಿನಲ್ಲಿ ಬೇರೆಯವ್ರು ಹಾಕುವಷ್ಟು ಯಥೇಚ್ಛವಾಗಿ ನಮ್ಮ ಮನೇಲಿ ಆಗ್ತಿರ್ಲಿಲ್ಲ. ಏನಿಗೆ ಮಾಡ್ತಿದ್ವಿ ಅಂತಂದ್ರೆ, ಬೆಳೆಗಳು ಬೆಳೆಯೋದಕ್ಕೆ ಮಾತ್ರ ಬಳಸ್ತಾ ಇದ್ವಿ ಸ್ವಲ್ಪ. ಅದಾದ ನಂತರ ನನಗೆ ಗೊತ್ತಾಗಿದ್ದಂದ್ರೆ, ಈ ಹೆಚ್ಚಿನ DAP ಯೂರಿಯಾ ಎಲ್ಲ ಭೂಮಿಗೆ ಹಾಕೋದ್ರಿಂದ ಎರೆಹುಳುಗಳ ಸಂಖ್ಯೆಗಳು ಕಮ್ಮಿ ಆಗ್ತಾ ಬರುತ್ತೆ, ಗೆದ್ದಲೆ ಹುಳ ಸತ್ತೋಗುತ್ತೆ, ಇವೆಲ್ಲ ಸ್ವಲ್ಪ ಅವೇರ್ನೆಸ್ ಬಂತು. ಮತ್ತೆ ತೋಟಗಾರಿಕೆಗಳು ಹಾಕೋದ್ರೆ ಮಣ್ಣಿನ ಆ ಕ್ಷಣಕ್ಕೆ ಈಲ್ಡಿಂಗ್ ಕೊಡ್ಬೋದು, ಒಂದಿನ ಮಟ್ಟಿಗೆ 1-2 ವರ್ಷ ಕೊಡಬಹುದು. ಅದಾದ ನಂತರ ಭೂಮಿಲಿರೋ ಜೀವಾಣುಗಳು ಸತ್ತೋಗ್ತವೆ ಅನ್ನೋ ಅವೇರ್ನೆಸ್ ಬಂತು, ಬೇಡ ಅಂತ ಅನ್ನಿಸ್ತು. ಮತ್ತೆ ರೋಗಬಾಧೆಗಳು ಜಾಸ್ತಿ ಆಗ್ತಾ ಇತ್ತು. ಈಲ್ಡಿಂಗ್ ಕೊಡೋ ಜೊತೆಗೆ ಈ ಫರ್ಟಿಲೈಸರ್ಸ್ ಹಾಕೋದ್ರಿಂದ ರೋಗಬಾಧೆಗಳು ತುಂಬಾ ಹಿಂಗಡೆ ರೋಗಬಾಧೆಗಳು ಶುರು ಆಗ್ತಿತ್ತು. ಏನಿದು ಮತ್ತೆ ರೋಗಬಾಧೆ ಅವಾಯ್ಡ್ ಮಾಡೋಕೋತ್ರೆ ಮತ್ತೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕಿತ್ತು, ಒಂದಕ್ಕೊಂದು ಚೈನ್ ಲಿಂಕ್ ಆಗ್ಬಿಟ್ಟಿತ್ತು. ಇದೆಲ್ಲ ನೋಡ್ಕೊಂಡು ಇದೆಲ್ಲ ಆಗೋದು ಭೂಮಿಯಲ್ಲಿ ಸತ್ವವಾದ ಮಣ್ಣಿತ್ತು ಅಂದ್ರೆ, ನಾವೇ ಆರೋಗ್ಯವಾಗಿತ್ತು ಅಂದ್ರೆ ಸಣ್ಣ ಪುಟ್ಟ ಶೀತ ಜ್ವರ ಬಂದು ನಾವು ಜಯಿಸ್ಕೊಂಡು ಶಕ್ತಿ ಇರುತ್ತೆ. ಸೆಲ್ಫ್ ನಮಗೆ ಇಮ್ಯೂನ್ ಸಿಸ್ಟಮ್ ಇದ್ರೆ ಹೇಗೆ ಅಂದ್ರೆ, ಮಣ್ಣಲ್ಲೂ ಇಮ್ಯೂನ್ ಸಿಸ್ಟಮ್ ಫಲವತ್ತತೆ ಚೆನ್ನಾಗಿತ್ತು ಅಂದ್ರೆ ಈ ಸಣ್ಣ ಪುಟ್ಟ ರೋಗನ ಎದುರಿಸ್ಕೊಂಡು ಶಕ್ತಿ ಪೈರಿಗೆ ಬರುತ್ತೆ. ಅದೇ ಯೋಚನೆ ಮಾಡಿ ನಾನು ಏನು ಹಾಕ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಮಾಡಿ ಇಳಿಸ್ಬಿಟ್ವಿ. ಯಾವುದೇ ಹೊರಗಡೆಯಿಂದ ಫರ್ಟಿಲೈಸರ್ಸ್ ಹಾಕ್ಬಾರ್ದು. ಫರ್ಟಿಲೈಸರ್ಸ್ ಫಸ್ಟ್ ನಿಲ್ಸಿದ್ರೆ ಆಟೋಮೆಟಿಕ್ ಆಗಿ ಬರೋ ಅಷ್ಟೇ, ಆಟೋಮೆಟಿಕ್ ಆಗಿ ರೋಗ ರುಜಿನ ಬಂದ್ರೆ ತಕ್ಷಣ ಜೀವಾಮೃತ ಮಾಡಿ ಸ್ಪ್ರೇ ಎಲ್ಲ ಕೊಟ್ಟಿದೀವಿ, ಉಳಿ ಮಜ್ಜಿಗೆ ಸ್ಪ್ರೇ ಕೊಟ್ಟಿದೀವಿ, ಸಣ್ಣ ಪುಟ್ಟದ್ಕೆಲ್ಲ ತುಂಬಾ ಹೆವಿ ಸ್ಪ್ರೇಸ್ ಅಂತ ಏನು ಹೋಗಿಲ್ಲ. ಆದ್ರೆ ನನ್ನ ನೋಡ್ಕೊಂಡ್ರೆ ಏನು ಮಾಡ್ತಾ ಇಲ್ಲ ಇವತ್ತು, ನಮ್ ತೆಂಗಾಗ್ಲಿ ತೆಂಗಿಗಿನ ಯಾರು ಮಾಡಲ್ಲ ಬಿಡಿ, ಮಾವಿಗೆ ಸ್ಪ್ರೇ ಹೊಡಿಲೇಬೇಕು ಅಂತ ಹೇಳ್ತಾರೆ. ನಾನು ಏನು ಇವತ್ತಿನವರೆಗೂ ಮಾವಿಗೆ ಜೀವಾಮೃತ ಒಂದು ಸ್ಪ್ರೇ ಕೊಟ್ಟಿದೀವಿ, 4-5 ವರ್ಷ ಕಂಟಿನ್ಯೂ ಸ್ಪ್ರೇ ಕೊಟ್ವಿ, ಈಗ 4-5 ವರ್ಷದ ಮೇಲೆ ಆಯ್ತಲ್ಲ, ಯಾವ ಗಿಡಕ್ಕೆ ಯಾವ ಸ್ಪ್ರೇನು ಕೊಟ್ಟಿಲ್ಲ, ಏನು ತಂದಾಕಿಲ್ಲ. ನೈಸರ್ಗಿಕ ಕಾಡಿನ ಕಲ್ಚರ್ ಆಗಿದೆ ನಮ್ಮ ತೋಟ, ಬರೋ ಇನ್ಕಮ್ ತಗೊಂತಾ ಇದೀವಿ ಅಷ್ಟೇ. ನೀರಿನ ಮೇಂಟೈನ್ ಮಾಡ್ತೀವಿ, ಅತಿಯಾದ ನೀರನ್ನೇನು ಕೊಡಕ್ ಹೋಗಲ್ಲ ನಾವು, ತುಂಬಾ ಲಿಮಿಟೆಡ್ ನೀರು ಎಲ್ಲ ಗಿಡಗಳಿಗೆ ಕೊಡೋದು ಅಷ್ಟೇ. ಬಿದ್ದಕ್ಕೆ ತ್ಯಾಜ್ಯ ಎಲ್ಲ ಅಲ್ಲೇ ಮಲ್ಚಿಂಗು, ಅದನ್ನೇ ಗೊಬ್ಬರ ಆಗ್ಬೇಕು ನನಗೆ. ಹಂಗ ಹೊರಗಡೆ ತರ ಕಾನ್ಸೆಪ್ಟ್ ಏನಿಲ್ಲ. ಈಗ ರಾಸಾಯನಿಕದಿಂದ ನಾವು ಸಾವಯವ ಪದ್ಧತಿಗೆ ಅಥವಾ ನೈಸರ್ಗಿಕ ಕೃಷಿಗೆ ಹೋಗ್ಬೇಕು ಅಂತ ಅಂದ್ರೆ ತಕ್ಷಣ ಆಗೋದಿಲ್ಲ ಅದು, ಯಾಕೆಂದ್ರೆ ಸಾಕಷ್ಟು ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಹೇಗೆ ಹಂತಂತವಾಗಿ ನೀವು ಅದನ್ನ ಒಳಪಡಿಸ್ತಾ ಹೋದ್ರಿ? ಹಂತಂತವಾಗಿ ಅಂದ್ರೆ ಮೊದಲನೇ ಉಪಾಯ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ದೇಶಿ ಆಕಳುಗಳು, HF ಹೋಸ್ಟಿನ್ ಸುಮ್ಮನೆ ಗೊಬ್ಬರ ಅಂತ ಹೇಳ್ತಾ ಇದೀವಿ, ಸುಳ್ಳು, ಅದರಲ್ಲೇನು ಅಂಶಗಳಿಲ್ಲ. ದೇಸಿ ಆಕಳುಗಳಿದ್ರೆ ಸಾಕೊಳ್ಳಿ, ಅದ್ರ ಬರ್ತಕ್ಕಂಥ ಸಗಣಿ ಗೊಬ್ಬರ ಎಲ್ಲಕ್ಕಿಂತ ಉತ್ಕೃಷ್ಟವಾದ್ದು. ಅದನ್ನ ಭೂಮಿಗೆ ಫಲವತ್ತತೆ ಬರೋ ಸ್ಟಾರ್ಟಿಂಗ್ನಲ್ಲಿ ಅದು ಜೊತೆಗೆ ಹಸಿರಳೆ ಗೊಬ್ಬರ ಯಥೇಚ್ಛಕ್ಕೆ ಹಾಕೊಂಡು ಹಾಕಂತ ಬಂದ್ರೆ ಭೂಮಿ ಫಲವತ್ತತೆ ರೈಸ್ ಆಗ್ತಾ ಹೋಗುತ್ತೆ. ಅವಾಗೇನು ಆಲ್ಟರ್ನೇಟ್ ಕೇಳಲ್ಲ, ಯಾಕೆಂದ್ರೆ ಪೂರ್ವಿಕರು ಕೃಷಿ ಮಾಡುವಾಗ ಯಾರ ಹತ್ರನೇ ಫರ್ಟಿಲೈಸರ್ಸ್ ಇರಲಿಲ್ಲ, 45-50 ವರ್ಷದ ಪರಿಣಾಮ ಅಷ್ಟೇ ನಮಗೆ ಫರ್ಟಿಲೈಸರ್ಸ್ ಆವರಿಸ್ಕೊಂಡು. ಹಾಗಾಗಿ ಈಗ ಅದನ್ನೇ ನಂಬ್ಕೊಂಡು ಕೃಷಿ ಯಾರು ಮುಂದೆ ಹಿಂದೆ ಬೆಳೀತಿದ್ರು, ಆರೋಗ್ಯದ ಆಹಾರ ಬೆಳೀತಾ ಇದ್ರು, ಎಲ್ಲ ಆರೋಗ್ಯಕ್ಕೂ ಇದ್ರು, ಮಣ್ಣಿನ ಫಲವತ್ತತೆ ಹಾಳಾಗಿರ್ಲಿಲ್ಲ, ಜನರು ಆರೋಗ್ಯನೂ ಸಹ ಹಾಳಾಗಿರ್ಲಿಲ್ಲ. ಆ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಹೋದೆ ನಾನು, ಇದೇನು ಈ ತಾತ್ಕಾಲಿಕವಾಗಿ ಬಂದಿದೆ ಇದು. ಕೃಷಿಯಿಂದ ಹೊರತಾಗಿ ಹೇಳೋದಾದ್ರೆ ಕೂಡ ಅದು ಫರ್ಟಿಲೈಸರ್ಸ್ ಅನ್ನೋದು 2ನೇ ಮಹಾಯುದ್ಧದಲ್ಲಿ ಉಳ್ಕೊಂಡಂತ ಮದ್ದುಗುಂಡು ಶೇಖರಣೆನ ಹೇಗೆ ಖಾಲಿ ಮಾಡಬೇಕು ಅಂತೇಳಿ US ಅವರು ಅದನ್ನ ಭೂಮಿಗೆ ಫರ್ಟಿಲೈಸರ್ ರೂಪದಲ್ಲಿ ಕೊಟ್ರೆ ಅವ್ರು ಖಾಲಿ ಮಾಡಬೇಕು ಅಂತ ಒಂದು ಕುತಂತ್ರದಿಂದ ಮಾಡಿದಂಥದ್ದು. ಭೂಮಿಗೆ ಎಲ್ಲರೂ ರೈತರು ಹಾಕೊಂಡು ಅಳವಡಿಸ್ಕೊಂಡು ಹೈ ಯೀಲ್ಡಿಂಗ್ ತಗೊಂಡ್ರು, ಅದ್ರ ಪರಿಣಾಮ ಈಗ ಉಣ್ತಾ ಇದೀವಿ. ಅದ್ ಬೇಡ ಅನ್ನಿಸ್ತು ನನಗೆ. ಕನ್ವರ್ಟ್ ಮಾಡಬಹುದು ಸರ್, ಎಲ್ಲಾ ಭೂಮಿನೂ ಕನ್ವರ್ಟ್ ಮಾಡಬಹುದು, ಯಾಕೆಂದ್ರೆ ಹಸಿರೆಳೆ ಗೊಬ್ಬರ ತುಂಬಾ ಕೆಲಸ ಮಾಡುತ್ತೆ. ಯಾಕಂದ್ರೆ ಕಾಡೇ ಎಕ್ಸಾಂಪಲ್ ನಮಗೆ, ಕಾಡಲ್ಲಿ ಎಲೆಗಳು ಬೀಳ್ತವೆ, ಸಾಕಷ್ಟು ಎಲೆಗಳು ಬೀಳ್ತವೆ ಮರಗಳಿಂದ, ಆ ಬಿದ್ದಂತ ಎಲೆಗಳಿಂದ ಎಷ್ಟು ಹಣ್ಣು ರುಚಿಕಟವಾಗಿರ್ತವೆ, ಎಷ್ಟು ಆರೋಗ್ಯವಾಗಿರ್ತವೆ. ಕಾಡಿಗೋಗಿ ಯಾರು ಸ್ಪ್ರೇ ಕೊಡಲ್ಲ, ಯಾರು ಫರ್ಟಿಲೈಸರ್ ಹಾಕಲ್ಲ, ಕಾಡಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಮರ ಗಿಡಗಳು, ಹಣ್ಣಿನ ಗಿಡಗಳು. ಅದೇ ಕಾನ್ಸೆಪ್ಟ್ ನಾವು ಮಾಡ್ಕೋಬೇಕು. ಒಂದು ಈಗ ನಮ್ಮ ಕಡೆ ತಪ್ಪು ಮಾಡಿದೇನೆ ಅಂತಂದ್ರೆ, ತೆಂಗಿನ ತೋಟ ಮಾಡಿದೀನಿ, 30-30 ಬರೀ ತೆಂಗಿನ ತೋಟನೇ ಕಂಟಿನ್ಯೂ ಮಾಡಿಬಿಟ್ಟು ಮಾಸ್ ಮಾಡ್ತಾರೆ, ಮಧ್ಯೆ ಏನು ಮಾಡಲ್ಲ, ಉಳುಮೆ ಮಾಡೋದು, ಕ್ಲೀನ್ ಆಗಿ ಇಟ್ಕೊಂಡು ನೋಡೋಕೆ ಚೆನ್ನಾಗಿ ಕಾಣಬೇಕು ಅಂತ. ದೊಡ್ಡ ತಪ್ಪದು, ತೋಟಗಾರಿಕೆ ಒಳಗೆ ಕ್ಲೀನ್ ಅನ್ನೋ ಕಾನ್ಸೆಪ್ಟ್ ಬರಬಾರ್ದು ನನ್ನ ಪ್ರಕಾರ. ಒಂದಕ್ಕೊಂದು ಕಳೆಗಳು, ಪ್ರತಿಯೊಂದು ಎಲ್ಲ ವೈರಿ ಅಲ್ಲ, ಕೆಟ್ಟ ಕಳೆ ಅಂತ ಯಾವುದೂ ಇಲ್ಲ. ಸೃಷ್ಟಿಲಿ ಹುಟ್ಟುತ್ತೆ ಅಂದ್ರೆ ಪ್ರತಿಯೊಂದು ಭಗವಂತ ಸೃಷ್ಟಿಯಲ್ಲಿ ಹುಟ್ಟುವಂತ ಒಂದು ಗರಿಕೆನೂ ಕೂಡ ಉಪಯೋಗ ಆಗದೆ ಅದು. ಅದನ್ನ ಬಳಕೆ ವಿಧಾನ ನಮಗೆ ಗೊತ್ತಿಲ್ಲದೆ ಕೆಟ್ಟ ಕಳೆ ಅಂತ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ ಅಷ್ಟೇ. ಕೆಟ್ಟ ಕಳೆ ಅಂತ ಯಾವುದೂ ಇಲ್ಲ, ಪ್ರತಿ ಹುಟ್ಟ ಕಳೆನೂ ಕೂಡ ನಮಗೆ ವರ ಮಾಡ್ಕೋಬೇಕು, ಅದನ್ನ ತೆಗಿಬೇಡ್ರಿ. ಏಕ್ತಮ್ಮ ಸೋಗೆ ಬಿದ್ದ ತಕ್ಷಣ ಎಷ್ಟೋ ಜನ ನೋಡಿದೀನಿ ನಮ್ಮ ಕಡೆ, ತೆಂಗಿನ ತೋಟ ಬೆಳಗ್ಗೆ ತಾನೆ ಸೋಗೆ ಎಳೆದ್ಬಿಟ್ಟು ಒಟ್ಲಾಗ್ತಾರೆ, ತಪ್ಪು. ಅದ್ ಯಾಕೆ ಉಳಿಸ್ಕೊಳುತ್ತೆ, ಬೇಸಿಗೆ ಟೈಮಲ್ಲಿ ಭೂಮಿ ಕಾಯುತ್ತೆ, ನನ್ನ ಮಣ್ಣನ್ನು ನಾನು ತೇವಾಂಶ ಕಾಪಾಡ್ಕೋಬೇಕು ಅನ್ನೋ ಒಂದು ಅದ್ರ ಭಾಷೆ, ಅದು ಕರೆಕ್ಟ್ ಆಗಿ ಆ ಟೈಮ್ ಉದುರ್ಸ್ಕೊಳುತ್ತೆ, ಅದ್ರ ಸುತ್ತ ನೆರಳು ಮಾಡ್ಕೊಳುತ್ತೆ, ಮುಂದಿನ ಮಳೆ ಬರತಕ್ಕ ಕಾಪಾಡ್ಕೊಳತ್ತದು. ನಾವು ಅರಿವಿಲ್ದಲ್ಲಿ ಏನ್ ಮಾಡ್ತೀವಿ, ಅದನ್ನ ಬಾಚಿ ಹಾಕ್ತಿವಿ, ಬೇರೆ ಕಡೆ ಒಟ್ಲಾಗ್ತಿವಿ, ಮತ್ತೆ ಬಿಸಿಲು ಮಣ್ಣು ಕಾಯುತ್ತೆ, ನೀರಿನ ಶಾರ್ಟೇಜ್ ಆಗುತ್ತೆ, ಮರ ವೀಕಾಗುತ್ತೆ ಅಷ್ಟೇ. ಈ ಹಲಸಿನ ಮರ, ಮಾವಿನ ಮರಗಳು ಎಲ್ಲ ಆಟೋಮೆಟಿಕ್ ವರ್ಷದಲ್ಲಿ ಒಂದ್ಸತಿ ಇದೆಲ್ಲ ತರಗು ಉದುರ್ಸ್ಕೊಂಡು ಹೊಸ ಎಲೆ ಸೃಷ್ಟಿ ಮಾಡ್ಕೊಂತವೆ. ಆ ತರಗು ಉದ್ರದಾಗ ನೆಕ್ಸ್ಟ್ ಮಳೆ ಬೀಳತಕ್ಕ ಆಟೋಮೆಟಿಕ್ ಭೂಮಿ ಮಲ್ಚಿಂಗ್ ಆಗಿರುತ್ತೆ, ಮತ್ತೆ ಅದು ಕರಗಿದ್ದು ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ಅಲ್ಲಿ, ಅಷ್ಟೇ ಇರೋದು. ತ್ಯಾಜ್ಯ ನನ್ನ ಪ್ರಕಾರ ಮೂಲವಾಗಿ ನೀವು ಹೊರಗಡೆಯಿಂದ ತುಂಬಾ ತರಕ್ಕಾಗಲ್ಲ. ಮೊದಲನೇ ಹಂತದಾಗಿ ಹಸುವಿನ ಸಗಣಿ ಜೊತೆಗೆ ಹಸಿರಳೆ ಗೊಬ್ಬರ, ಹೆಚ್ಚು ಹಸಿರಳೆ ಗೊಬ್ಬರ ಮಾಡ್ಕೊಂಡು ಹೋಗ್ಬೇಕು. ಒಂದು 3-4 ವರ್ಷ ಪ್ರಯತ್ನ ಮಾಡಿದ್ರೆ ಹೊರಗಡೆಯಿಂದ ಭೂಮಿ ಯಾವ ಭೂಮಿಗೆ ಏನು ತರ ಅವಶ್ಯಕತೆ ಇಲ್ಲ, ಎಲ್ಲಾ ಮಣ್ಣಲ್ಲೂ ಫಲವತ್ತತೆ ಇದೆ. ತಾವ್ ಹೇಳಿದ್ರಿ ಕೃಷಿ ತ್ಯಾಜ್ಯವನ್ನು ನಾವು ಸದ್ಬಳಕೆಯನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ಹೇಗೆಲ್ಲ ಸದ್ಬಳಕೆ ಮಾಡ್ತಾ ಇದ್ದೀರಾ? ಯಾಕೆ ಅಂತ ಅಂದ್ರೆ ತೆಂಗಾಗ್ಬಹುದು, ಅಡಿಕೆ ಆಗ್ಬಹುದು, ಇದರಲ್ಲೆಲ್ಲ ನೀವು ಹೇಳಿದಾಗೆ ವರ್ಷಕ್ಕೆ 1-2 ಸಾರಿ ಸಾಕಷ್ಟು ಗರಿಗಳು ಉದುರುತ್ತೆ, ಸಾಕಷ್ಟು ಪೊಟಾಶಿಯಂ ಅಂಶ ಅದರಲ್ಲಿರುತ್ತೆ ಅಂತ ಹೇಳಿ ವಿಜ್ಞಾನಿಗಳೇ ಹೇಳ್ತಾರೆ. ಹೇಗೆ ಅದರ ಸದ್ಬಳಕೆಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಸರ್, ನಿಮಗೆ ತೆಂಗಿನ ಗರಿ ಬಿತ್ತು ಮರದಲ್ಲಿ, ಅದನ್ನ ನಾವು ತೆಗಿಯಕ್ ಹೋಗಲ್ಲ, ಫ್ರೀ ಇದ್ರೆ 2-3 ಪೀಸ್ ಮಾಡಿ ಅಲ್ಲೇ ಮರಸುತ್ತಾನೆ ಹಾಕ್ಬೇಕು. ಅಡಿಕೆ ಪಟ್ಟೆ ಬಿತ್ತು, ಅದನ್ನು ಪೀಸ್ ಮಾಡೋಕ್ಕಾಗಲ್ಲ, ನಾರಾಂಶ ಕಟ್ಕಟ್ಟಿರುತ್ತೆ, ಅದು ಗಿಟ್ಟ ಮಾಡೋಕೆ ಅಲ್ಲೇ ಬಿಟ್ರಿ. ಅದ್ರ 1-2 ದಿವಸಕ್ಕೆ ಮಣ್ಣು ತಿನ್ನಕ್ಕೆ ಶುರು ಆಗುತ್ತೆ, ಕೆಳಗಡೆಯಿಂದ ಕೊಳತೋಗುತ್ತೆ. ಬಾಳೆ ಹಾಕ್ತಿವಿ, ಪಕ್ಕದಲ್ಲಿ 3-4-5 ಕುನಿಗಳು ಬರ್ತವೆ, ಕುಯಿರಿ, ಆ ಬುಡಕ್ಕೆ ಮಲ್ಚಿಂಗ್ ಮಾಡ್ತಾ ಹೋಗ್ರಿ. ಚೆನ್ನಾಗಿರೋಂಥದ್ದು 2-3 ಬಿಡ್ತಾ ಹೋಗಿ ಸಾಕು, 5-6 ಮೇಲೆ ಬರ್ತವೆ, ಅದು ಅಲ್ಲಿ ಆ ಗಿಡಕ್ಕೆ ಅದು ಆಹಾರ ಸಾಕಾಯ್ತು. ಸೋಗೆನೆ ಮೇಜರ್ ತೆಂಗಿನ ಮರಕ್ಕೆ ಬೀಳೋ ಅಂಥದ್ರಲ್ಲಿ ಯಾವುದೂ ಇಲ್ಲ. ನಿಮ್ಮ ಮನೆಗೆ ಉರುವಲ್ಲಿ ಬೇಕಂದ್ರೆ ಎಡಮಟ್ಟೆ ಬಳಸ್ಕೊಳ್ಳಿ, ಮತ್ತೆ ತೋಟಕ್ಕೆ ಮತ್ತೆ ಇಲ್ಲ ಕಡ್ಡಿ ಸಿಕ್ಕೋಬೇಕು, ಅದೇ ಸಿಗುತ್ತೆ ಅಂದ್ರೆ ಒಳ್ಳೆ ರೇಟ್ ಇದೆ ಕಡ್ಡಿನಲ್ಲಿ, ಕಡ್ಡಿ ಸಿಕ್ಕೊಳ್ಳಿ, ಮತ್ತೆ ಆ ಬುಡಕ್ಕೆ ಮತ್ತೆ ಅದೇ ಸೋಗೆ ಹಾಕಿ ತೆಗೆಕೋಬೇಡಿ. ಕೊಬ್ಬರಿ ಸುಳಿತೀರಾ, ಕೊಬ್ಬರಿ ಮೊಟ್ಟೆನ ನಿಮಗೆ ಉರುವಲ್ಲಿಗೆ ಅವಶ್ಯಕತೆ ಇರೋಷ್ಟು ಬಳಸ್ಕೊಳ್ಳಿ, ಹೆಚ್ಚಾದ್ರೆ ಮತ್ತೆ ಮರದ ಬುಡಕ್ಕೆ ಹಾಕ್ರಿ. ಅದ್ರಲ್ಲಿ ಅವಶ್ಯಕತೆ ರೇಟ್ ಇದೆ, ಅದ್ರಲ್ಲಿ ಏನಾದ್ರು ಹಣಕಾಸಿನ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂದ್ರೆ ಕರಿನಲ್ಲಿ ಕಡ್ಡಿನೇ ಬಳಸ್ಕೋಬಹುದು. ಕೊಬ್ಬರಿ ಮೊಟ್ಟೆನ ಸ್ವಲ್ಪ ಬಳಸ್ಕೊಂಡು ನಿಮಗೆ ಅವಶ್ಯಕತೆ ಇರೋಷ್ಟು ಅದ್ ಹಾಕ್ಬಹುದು. ಯಾಕಂದ್ರೆ 100, 150, 300 ರೂಪಾಯಿಗೆಲ್ಲ 1,000 ರೂಪಾಯಿ ಮೊಟ್ಟೆ ಕೊಡೋದ್ ಬದಲು ನಿಮ್ ಒಂದ್ 100 ಮೊಟ್ಟೆ ತೆಂಗಿನ ಮರಕ್ಕೆ ಹಾಕಿದ್ರೆ ಅದಕ್ಕಿಂತ 10 ಪಟ್ಟು ಲಾಭ ಆಗುತ್ತೆ ನಮಗೆ. ನಾರಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ, ಬಿಸಿಲು ಬೀಳಲ್ಲ ನಮಗೆ. ಎಷ್ಟೋ ದಿನ ಒಂದು ತಿಂಗಳು ನೀರು ಕುಡಿದವರು ಭೂಮಿ ತೇವಾಂಶ ಹಾರಲ್ಲ, ಎರಡು ಬೆನಿಫಿಟ್ ಆಗುತ್ತೆ. ನಾವು ಮೊಟ್ಟೆ ಎಲ್ಲ ಕೊಬ್ಬರಿ ಮೊಟ್ಟೆ ಮಾರೋದು ಹೊರಗಡೆ ಮತ್ತೆ ದುಡ್ಡು ಕೊಟ್ಟು ಗೊಬ್ಬರ ತಂದಾಕೋದು, ಮೂರು ತನ ಅನಿಸ್ತು ನನಗೆ, ಅವಶ್ಯಕತೆ ಇಲ್ಲ ಅನಿಸ್ತು. ಕೊಬ್ಬರಿ ಮೊಟ್ಟೆನ ಹೆಂಗ್ ಬಳಸ್ತೀರಾ ನೀವು? ಪ್ರತಿ ಮರಕ್ಕೂ 500-600 ಕೊಬ್ಬರಿ ಮೊಟ್ಟೆ ಹಾಕ್ಬಿಟ್ಟಿದೀವಿ ಒಂದ್ಸತಿ ನಾವು. 10 ಅಡಿ ಕೆನಪಿನಲ್ಲಿ ಗರಿ ಎಷ್ಟು ಚಾಚಿದೆ ಅಷ್ಟಗಲಕ್ಕೂ ಕೊಬ್ಬರಿ ಮೊಟ್ಟೆ ಆಡ್ಬಿಟ್ಟು. ಗುಂಡಿ ತಗೋಬೇಕು? ಏನು ಇಲ್ಲ ಸರ್, ಭೂಮಿ ಮೊಟ್ಟೆ ಸುಮ್ನೆ ಹಾಗೆ ಆಡಿದೀವಿ ಅಷ್ಟೇ. ಅಷ್ಟೇ ಬಿಸಿವಾಗಿನ ಅದ್ರ ಮೇಲೆ ಬೀಳ್ತಾ ಇರುತ್ತೆ, ಮಲ್ಚಿಂಗ್ ಮಲ್ಚಿಂಗ್ ಆಗಿ ನಮ್ದು ಆಲ್ಮೋಸ್ಟ್ ಈ ವರ್ಷ ಬಿದ್ದಿದ್ ನೆಕ್ಸ್ಟ್ ಇಯರ್ ಒಳಗೆ ಏನು ಇರಲ್ಲ, ಕರ್ಗೋಗಿರುತ್ತಲ್ಲ. ಯಥೇಚ್ಛವಾಗಿ ಎರೆಹುಳು ಇದೆ ನಮ್ಮ ಭೂಮಿನಲ್ಲಿ. ನನಗೆ ಎರೆಹುಳು ತೊಟ್ಟಿ ಮಾಡೋದು ಮತ್ತೆ ಗೊಬ್ಬರ ಮಾಡೋದು ಮತ್ತೆ ತೋಟಕ ಕಾನ್ಸೆಪ್ಟ್ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನೀವು ಅದನ್ನೆಲ್ಲ ತ್ಯಾಜ್ಯನೆಲ್ಲ ಒಂದು ಎರೆ ತೊಟ್ಟಿ ಮಾಡ್ರಿ, ಕಟ್ ಮಾಡಿ ಪೀಸ್ ಮಾಡಿ ಎರೆಹುಳು ಬಿಡ್ರಿ, ಗೊಬ್ಬರ ಮಾಡಿ ಆಮೇಲೆ ತೋಟಕಾಕ್ರಿ ಅಂತ. ಅದು ನನ್ನ ಸಿಕ್ಕ ಮೂರ್ಖತನ ಅಂತ ಹೇಳ್ತೀನಿ. ಯಾಕೆಂದ್ರೆ ಬಿದ್ದ ತ್ಯಾಜ್ಯನ ತಗೊಂಡೋಗಿ ನಾವು ಗೊಬ್ಬರ ಮಾಡಿ 4 ತಿಂಗಳ ತನಕ ಮರದ ಬಿಡೋಣ, ಮತ್ತೆ ಓಪನ್ ಮಾಡ್ತೀವಿ, ಬಿಸಿಲಿಗೆ ಬೀಳಕ್ಕೆ ಅವಕಾಶ ಮಾಡ್ಕೊಡಿ, ತಪ್ಪದು ಅಲ್ಲೇ ಬಿಡಬೇಕು ಅದನ್ನ ಸಾಧ್ಯವಾದ್ರೆ. ಹೇಳಿದ್ ಯಾವಾಗ ಗರಿ ಸಿಕ್ಕೋಬೇಕು ಅಂದ್ರೂ ಕೂಡ ನೀವು ತಕೊಂಡು ಮಾರ ದಿನ ಬುಡಕ್ ಮುಚ್ಚಿಬಿಡ್ಬೇಕು ಅದನ್ನ. ಸೀಸನಲ್ ಕರೆಕ್ಟ್ ಆಗಿ ಬೆಳೆಸ್ಕೊಳ್ಳೋದು, ವರ್ಷವಿಲ್ಲ ಗರಿ ಬೀಳಲ್ಲ ನೋಡ್ರಿ ನೀವು. ಸೀಸನಲ್ ಬೀಳುತ್ತೆ ಕರೆಕ್ಟ್, ಅದು ಬಿಸಿಲು ಬೀಳ್ ಜಾಸ್ತಿ ಆದಾಗ ಬೆಳೆಸ್ಕೊಳುತ್ತೆ, ಅದು ಆಯಸ್ ಮುಗಿದಿರುತ್ತೆ, ಗರಿ ಬೀಳುತ್ತೆ, ಮತ್ತೆ ಮುಂದಿನ ಮಳೆ ಬೀಳೋದಕ್ಕೆ ಚೆನ್ನಾಗಿ ಒಳ್ಳೆ ಮಲ್ಚಿಂಗ್ ತನ್ನ ಕಾಪಾಡ್ಕೊಳ್ಳೋದು ತನ್ನ ಪ್ರಕೃತಿ ಕ್ರಿಯೆ ಅದು. ನಾವು ಅದನ್ನ ಕ್ಲೀನ್ ಕಾನ್ಸೆಪ್ಟ್ ಹೇಳಿಕೊಂಡು, ಮತ್ತೆ ದೊಡ್ಡ ರಿಕ್ವೆಸ್ಟ್ ಏನಂದ್ರೆ ನಮ್ ಕಡೆಗೆಲ್ಲ ಟ್ರಾಕ್ಟರ್ ತಂದ್ಬಿಟ್ಟು ತುಂಬಾ ಡೆಪ್ತ್ ಕಲ್ಟಿವೇಶನ್ ಮಾಡಬೇಕು, 5 ನೇಗಿಲು ಅಂತ ಮಾಡ್ಕೊಂಡು ಹೊಸ ಮೆಷಿನ್ ತಂದ್ಬಿಟ್ಟು ತುಂಬಾ ಅದೆಲ್ಲ ದೊಡ್ಡ ರೋಗಗಳು ಬರಕ್ ಅದೇ ಮೂಲ ಕಾರಣ. ಮರದ ಬುಡನ ಬೇರ್ನೆಲ್ಲ ಕಟ್ ಮಾಡಬೇಕು, ಅವಶ್ಯಕತೆ ಇಲ್ಲ. ಯಾವ ಮರದ ಬೇರು ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಅಡಿಕೆನು ಅಷ್ಟೇ. ಆ ಕಟ್ ಮಾಡೋ ಕಬ್ಬಣ ಉಜ್ಜಿ ಉಜ್ಜಿನೇ ರೋಗಗಳು ಜಾಸ್ತಿ ಆಗ್ತಿರೋದು. ಮನುಷ್ಯನ ಕಾಲಿಗೆ ಹಂಗೆ ಗಾಯ ಆದ್ರೆ ಸೆಪ್ಟಿಕ್ ಆಗಿ ಹುಳ ಬರುತ್ತೆ, ಈಗ ಆಗ್ತಾ ಇದೆ. ಹೆಚ್ಚು ರೋಗಗಳು ಆವರ್ಸ್ಕೊಂಡ್ರೆ ನಾವೇ ಆವರ್ಸ್ಕೊಂಡು ನಮ್ಮ ಕೈಯಿಂದಲೇ ಮಾಡ್ತಾ ಇದೀವಿ, ಅವಶ್ಯಕತೆ ಇಲ್ಲ ಅನಿಸುತ್ತೆ. ಖರ್ಚು ಇವತ್ತಿನ ರಿಸಲ್ಟ್ ಖರ್ಚು ಜೊತೆಗಾಯ್ತು, ರೋಗನು ನಾವೇ ತಂದ್ಕೊಂಡಂಗಾಯ್ತು. ಅದ್ರ ಪಾಡಿಗೆ ಅದು ಬಿಟ್ಬಿಡ್ಬೇಕು ಅನಿಸ್ತದೆ. ಪ್ರಕೃತಿ ಕಾಡಲ್ಲಿ ಹೆಂಗೆ ಯಾವ ಮರಕ್ಕೆ ಮನುಷ್ಯ ಡಿಸ್ಟರ್ಬ್ ಮಾಡ್ದಂಗೆ ಬಿಟ್ಟಿರ್ತಾನೋ, ನಮ್ಮ ತೋಟಗಾರಿಕೆ ಎಲ್ಲ ಬೆಳೆಗಳಿಗೂ ನಮ್ಮ ಮನುಷ್ಯ ಡಿಸ್ಟರ್ಬೆನ್ಸ್ ಕಮ್ಮಿ ಇರಬೇಕು. ಅದ್ರ ಆದಾಯ ತಗೊಂಡು ಎಷ್ಟು ಬರುತ್ತೆ ತಗೊಂಡು ಸುಮ್ಮನೆ ಆಗ್ಬಿಡ್ಬೇಕು ನಾವು. ಭೂಮಿನ ಫಲವತ್ತದ ಆದ್ರೂ ಆಹಾರನ ತಯಾರು ಮಾಡ್ಕೊಂಡು, ಪ್ರತಿಯೊಂದು ಗಿಡಕ್ಕೂ ಅದ್ರ ಗುಣ ಇದೆ. ನಾವು ಅದನ್ನ ಆದ್ರ ಆಹಾರ ತಯಾರು ಮಾಡ್ಕೊಂಡು ನಮ್ದು ಇನ್ಯಾವುದೋ ಇದಕ್ಕೆ ಆಸಕ್ತಿ ತಗೊಂತೀವಿ, ಮತ್ತೆ ಹೊರಗಡೆಯಿಂದ ಕೊಡ್ತಿರ್ತೀವಿ. ಕೃಷಿ ಲಾಸು ಲಾಸು ಅಂತೀವಿ, ಅವಶ್ಯಕತೆ ಇಲ್ಲ. ಪ್ರತಿ ಗಿಡ ಹುಟ್ಟಿದೆ ಭೂಮಿ ಮೇಲೆ ಅದು ಬದುಕೋ ಶಕ್ತಿ ಅದಕ್ಕೆ ಇರುತ್ತೆ. ನನ್ನ ಕಾನ್ಸೆಪ್ಟ್ ಪ್ರತಿ ತೋಟಗಾರಿಕೆಯಲ್ಲಿ ಎಲ್ಲದೂ ಅದ್ರ ಬಗ್ಗೆ ಶಕ್ತಿ ಅದಕ್ಕಿದೆ. ಈಗ ನೀವೇನು ಸುಮಾರು ಒಂದು 900 ತೆಂಗಿನ ಗಿಡಗಳಿದಾವೆ ಅಂತ ಹೇಳಿದ್ರಲ್ಲ, ಇಲ್ಲಿ ಬರೋ ಅಂತ ಅಷ್ಟು ಫಸಲನ್ನು ಕೂಡ ನೀವೇ ಮಾರಾಟ ಮಾಡ್ತೀರಾ ಅಥವಾ ಬೇರೆಯವರಿಗೆ ಕೊಡ್ತೀರಾ, ಹೇಗೆ ಅಂದ್ರೆ? ಅದ್ರಲ್ಲಿ ಆಲ್ಮೋಸ್ಟ್ ಒಂದು 20-25% ನನಗೆ ತೆಂಗಿನ ಕಾಯಣ್ಣೆ ಮಾಡ್ತೀನಿ, ಅದ್ರಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡಿಸ್ತೀವಿ. ಅದಾದ ನಂತರ ಕೊಬ್ಬರಿ ಮಾಡ್ತೀವಿ. ಕೊಬ್ಬರಿನಲ್ಲಿ ಬೇಡಿಕೆ ಜಾಸ್ತಿ ಇತ್ತು ಅಂದ್ರೆ ಆಲ್ಮೋಸ್ಟ್ ಅದರಲ್ಲೆಲ್ಲ ಕೊಬ್ಬರಿನೇ ಮಾಡ್ತೀವಿ. ಬೇಡಿಕೆ ಯಾರು ಕಮ್ಮಿ ಆಯ್ತು ಅಂದ್ರೆ ಫಸ್ಟ್ ಕ್ವಾಲಿಟಿ ಕೊಬ್ಬರಿ ಟಾಪ್ ರೇಟ್ ಅಲ್ಲಿ ಹೊರಟೋಗುತ್ತೆ, ಅದರಲ್ಲಿ ಮೀಡಿಯಮ್ ಸಣ್ಣದಲ್ಲ ಇರ್ತದಲ್ಲ ಅದರಲ್ಲೆಲ್ಲ ಕೊಬ್ಬರಿನೇ ಮಾಡ್ತೀವಿ. ಕ್ವಾಲಿಟಿ ಸಣ್ಣ ಇರ್ಬೋದ್ಬಿಟ್ಟು ಮಾರ್ಕೆಟಿಂಗ್ ಬಿಟ್ರೆ ಎಣ್ಣೆ ಅಂಶ ಇನ್ನು ಯಾವ್ದ್ರಲ್ಲೂ ವ್ಯತ್ಯಾಸ ಇರಲಿಲ್ಲ, ಕ್ವಾಲಿಟಿ ಚೆನ್ನಾಗಿ ಸೇಮ್ ಇರುತ್ತೆ. ಅದರಲ್ಲಿ ಎಣ್ಣೆ ಮಾಡ್ತೀವಿ. ಎಣ್ಣೆ ಮಾಡಿ ಬಾಟ್ಲಿಂಗ್ ಮಾಡ್ಕೊಂಡ್ರೆ 5-6 ತಿಂಗಳು ಇಟ್ಕೋಬಹುದು, ಏನೂ ಆಗಲ್ಲ. ನಮ್ದೇ ಆದ ಗ್ರಾಹಕರ ಬಳಗ ಇದೆ, ಸಾಕಷ್ಟು ನಾವು ಸಾವಯವ ಸಂತೆಗಳಲ್ಲಿ ಅಟೆಂಡ್ ಮಾಡ್ತೀವಿ, ಅಲ್ಲೆಲ್ಲ ತಗೊಂತಾರೆ. ಒಳ್ಳೆ ಕ್ವಾಲಿಟಿ ಕೊಟ್ಟಾಗ ಜನ ಸಹಜವಾಗಿ ತಗೊಂತಾರೆ. ಮತ್ತೆ ಬೆಂಗಳೂರಲ್ಲಿ ತಿಂಗಳಲ್ಲಿ ಒಂದ್ಸತಿ ಹೋಗ್ಬಿಟ್ಟು ನಾನು ಅಪಾರ್ಟ್ಮೆಂಟ್ ಅಲ್ಲಿ ಪ್ರೀ ಆರ್ಡರ್ ತಗೊಂಡು, ಅಪಾರ್ಟ್ಮೆಂಟ್ ಅಲ್ಲಿ ಒಂದು 5-6 ಅಪಾರ್ಟ್ಮೆಂಟ್ ಅಲ್ಲಿ ನಂದೇ ಆದಂತ ಕಸ್ಟಮರ್ ಇದಾರೆ, ಸುಮಾರು 5 ವರ್ಷದಿಂದ ಆ ಟೈಪ್ ಮಾಡ್ತಾ ಇದ್ದೀನಿ. ಅವರು ಒಂದು ತಿಂಗಳಲ್ಲಿ ಒಂದ್ಸತಿ ನಾನು ಹೋಗ್ಬಿಟ್ಟು ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಡೆಲಿವರಿ ಮಾಡ್ಬರ್ತೀನಿ. ಆಯಿಲ್ ಆಗ್ಬೋದು, ನಮ್ಮ ತೋಟದ ಏನಿರುತ್ತದೆ ನಾವು ಬೆಳೆದಂತ ಅದನ್ನ ಮೌಲ್ಯವರ್ಧನೆ ಮಾಡೋದಲ್ಲ. ಅವ್ರಿಗೆ ಇಂತಿಂಥ ವಸ್ತು ತರ್ತೀನಿ ಅಂತ ಹೇಳಿ 4-5 ದಿವಸ ಮುಂಚೆ ಮೆಸೇಜ್ ಮಾಡ್ತೀನಿ, ನಮ್ಗೆ ಇಂತಿಂಥ ವಸ್ತು ಅವಶ್ಯಕತೆ ಅಂತ ಅವ್ರು ಮೆಸೇಜ್ ಮಾಡ್ತಾರೆ. ಹೋಗಿ ಒಂದ್ ದಿನ ಹೋಗ್ಬಿಟ್ಟು ಡೆಲಿವರಿ ಕೊಟ್ಕೊಂಡ್ ಬರ್ತೀನಿ. ಬೆಳೆದಿಂದ ಆದಷ್ಟು ನಾನು ಎಲ್ಲಾದ್ರೂ ಮಾರಕ್ ಆಗ್ತಾ ಹೋದ್ರು ಕೂಡ ಒಂದು 75-80% ನಮ್ಮ ತೋಟದ ಬರೋ ಕೃಷಿ ಉತ್ಪನ್ನಗಳನ್ನ ನಾನೇ ನೇರ ಮಾರಾಟ ಮಾಡ್ತಾ ಇದ್ದೀನಿ. ಮಾರಾಟ ಮಾಡ್ತಾ ಇದ್ದೀವಿ. ಈಗ ಕೃಷಿಕರು ನಾವು ಬೆಳೆದಂತ ಪದಾರ್ಥಗಳನ್ನ ನಾವೇ ಮಾರಾಟ ಮಾಡಿದಾಗ ಮಾತ್ರ ಲಾಭದಾಯಕವಾಗಿ ಆಗುತ್ತೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ಮೊದಲನೇ ಪ್ರಯೋಗ ಅಂತಂದ್ರೆ ನಮ್ದು ಒಂದು ನಮ್ಮ ಪೂರ್ವಿಕರು ಹಾಕದಂತ 5 ಮಾವಿನ ಮರಗಳಿತ್ತು. ಒಂದು ರಸ್ಪುರಿ, ಒಂದು ನೀಲಂ ವೆರೈಟಿ, ಮತ್ತೆ 2 ಮಲ್ಲಿಕಾ, ಮತ್ತೆ ಇನ್ನೊಂದು ನಮ್ಮ ಲೋಕಲ್ ವೆರೈಟಿ ಚೋಟ ಮಾವಿನಕಾಯಿ ಅಂತ ಕರಿತೀವಿ. ಸೈಡೆ ಮಾವಿನಣ್ಣ ಅಂತ ಸಣ್ಣ ಮಾವಿನಣ್ಣ, ತುಂಬಾ ರುಚಿಕಟ್ಟಾದ ಮಾವಿನಣ್ಣ ಅದು. ಮಾರ್ಕೆಟಿಂಗ್ ಬಜಾರಲ್ಲಿ ಎಷ್ಟೋ ಜನಕ್ಕೆ ಸಿಟಿಗಳಲ್ಲಿ ಗೊತ್ತಿಲ್ಲ ಅದು. ಅದನ್ನು ಕಟ್ ಮಾಡಿ ತಿನ್ನಕ್ಕಾಗಲ್ಲ, ಹಾಗೆ ನಾರ್ ಅಂಶ ಇರೋದು. ನಾವೆಲ್ಲ ಯಾರೋ ಒಬ್ಬರಿಗೆ ವ್ಯಾಪಾರ ಮಾಡೋರಿಗೆ ಹಾಗೆ ಉಂಡಿ ಕೊಡ್ತಾ ಇದ್ವಿ. ಫುಲ್ಲು ಒಂದ್ ಮರಕ್ಕೆ 1,000 ರೂಪಾಯಿ ಅಂತ 5,000 ರೂಪಾಯಿ ಕೊಡ್ತಾ ಇದ್ರು. ನನಗೆ ಹೊಟ್ಟೆ ಬರೀತು, ಇಷ್ಟೊಂದು ಫಸಲು ಒಂದೊಂದು ಮರದಲ್ಲಿ 2,000-3,000 ಕಾಯ್ಬಿಟ್ಟಿದೆ, ಇಷ್ಟು ಕಮ್ಮಿ ಕೊಡ್ತೀವಿ, ಬಜಾರಲ್ಲಿ ಹೋದ್ರೆ 50 ರೂಪಾಯಿ ಕೆಜಿ ಇದೆ ಅಂತೇಳಿ 45,000 ದುಡ್ಡಾಯ್ತು. ಓಹೋ, ನೀವೇ ಮಾರಾಟ? ಬರೀ 12 ರೂಪಾಯಿ ಕೆಜಿ ನಲ್ಲಿ ಕೊಟ್ಟಿದ್ದು, ನಾನು ಕುತ್ಕೊಂಡು ಮಾರಾಟ ಮಾಡಿಲ್ಲ, ಫ್ರೂಟ್ ಸ್ಟಾಲ್ ಕೊಟ್ಟಿದ್ದೀನಿ. ಅವ್ರು ಆಲ್ಮೋಸ್ಟ್ ಅದರಲ್ಲಿ 3 ಪಟ್ಟು ದುಡ್ಡು ಮಾಡಿದ್ದಾರೆ, 30-40 ರೂಪಾಯಿ ಕೆಜಿ ಮಾರಿದ್ದಾರೆ. ನಾನು ಯೋಚನೆ ಮಾಡಿದೆ, ಹಿಂಗೆ ಕಷ್ಟ ಏನು ಅನ್ಸಲ್ಲ ಇದು, ಅವ್ರು ಅಂಗಡಿಯವ್ರಿಗೆ ಕೊಟ್ಟು ಅವ್ರು ಮಾಡೋ, ನಾನೇ ಯಾಕೆ ಸ್ಟ್ರೈಟ್ ಮಾಡಬಾರ್ದು, ಈ ತರ ಮೇಳಗಳು ಸಂತೆಗಳು ಅಟೆಂಡ್ ಮಾಡೋಣ, ಸಾಧ್ಯವಾದಷ್ಟು ಅಕ್ಕಿಗಳು ತಿಂದೋ ವೇಸ್ಟ್ ಆಗಿ ಕಡೆಯಲ್ಲ, ಮನೆಗಳಿಗೂ ಅಪ್ಚೋಟ್ ಮಾಡೋಣ, ಸ್ನೇಹಿತರ ಬಳಿಗೂ ಕೊಡೋಣ, 1-2 ಕೆಜಿ ಹಿಂಗೆ ಕೊಟ್ಬಿಟ್ಟು ಚೆನ್ನಾಗಿದೆ, ನಾವು ಸಾವಯವದಲ್ಲಿ ಬೆಳೆದಿದ್ದೀವಿ, ಚೆನ್ನಾಗಿದ್ರೆ ಇನ್ನು 4 ಜನ ಕೇಳಿ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಹಾಗೆ ಫ್ರೀಯಾಗಿ ಕೊಡೋಕೆ ಶುರು ಮಾಡಿದ್ವಿ. ಒಂದೊಂದು 2 ಹಣ್ಣು ಕೊಡೋದು, ನೀವು 1 ಕೆಜಿ ಕೊಟ್ಟರೆ ಒಬ್ಬ ಮನೆಯವ್ರಿಗೆ, ನಿಮ್ಗೆ ನನಗೋಸ್ಕರ ಏನು ಹೆಲ್ಪ್ ಮಾಡಿ, ನಿಮ್ಮ ಪಕ್ಕದ ಮನೆಯವ್ರಿಗೆ ಯಾರಿಗೋ ಚೆನ್ನಾಗಿದ್ರೆ ಹೇಳಿ, ತಗೊಳ್ಳಿ 2 ಫ್ರೀ ಕೊಡ್ತೀನಿ, ಅವ್ರಿಗೆ ಕೊಟ್ಟೋಗಿ ಕೊಡಿ. ಈ ತರ ಹೇಳಿದೆ, ನನ್ನ 8 ಜನ ಕಸ್ಟಮರ್ ಕೈ ಹಿಡಿದ್ರು, ಒಬ್ರಿಗೊಬ್ರು ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು, ಅದ್ರ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಫ್ರೀ ರಿಪ್ಲೇಸ್ಮೆಂಟ್. ಅದು ಯಾಕೆಂದ್ರೆ ಪ್ರಾಡಕ್ಟ್ ನಮ್ದೇ ಆಗಿದೆ ಅಂತ, ಚೆನ್ನಾಗಿದೆ ಬಳಸ್ರಿ, ಚೆನ್ನಾಗಿಲ್ಲ ನಾನು ಬದಲಾಸ್ಕೊಡ್ತೀನಿ ಫ್ರೀಯಾಗಿ ಹಣ್ಣಲ್ಲ. ಈ ಟೈಪ್ ಮಾಡ್ಕೊಂಡು ಹೋಗ್ಕೊಂಡು ಇವತ್ತು ಒಂದೊಂದು ಮಾವಿನ ಮರಗಳು ನಮಗೆ 13-14,000 ಇನ್ಕಮ್ ಕೊಡ್ತಾ ಇದೆ. ಒಂದೊಂದು ತುಂಬಾ ದೊಡ್ಡ ಮರಗಳೇನಲ್ಲ, ಒಂದೊಂದು ಮರದಲ್ಲಿ 1,500-2,000 ಕಾಯಿ ಬಿಡಬಹುದು. ಯಾಕಂದ್ರೆ ಒಂದ್ಸತಿ 2,000 ಬಿಡ್ತಾ ಅನ್ಸುತ್ತೆ, ಬರೀ 500 ಕಾಯಿ ಬಿಡ್ತವೆ. ನನ್ನ ಪ್ರಕೃತಿ ತತ್ವಕ್ಕೆ ಮಾವಿನ ಮರದಲ್ಲಿ ಗಮನಿಸಿದ್ದು, 1 ವರ್ಷ ಜಾಸ್ತಿ, 1 ವರ್ಷ ಕಮ್ಮಿ, ಸಹಜವಾಗಿ ಬರ್ತಾ ಇದೆ. ಪ್ರತಿ ವರ್ಷ ಒಂದೇ ತರ ವಸ್ತು ಬರ್ತಾ ಇಲ್ಲ, ಸರಾಸರಿ 1 ವರ್ಷದಲ್ಲಿ 13-14,000 ಇನ್ಕಮ್ ಸಿಗ್ತಾ ಇದೆ ಒಂದು ಮಾವಿನ ಮರದಲ್ಲಿ. ಏನೂ ಖರ್ಚಿಲ್ಲ, ಚಿಕ್ಕ ಮರ ಆದ್ರೆ ನಾವೇ ಇಳಿಸ್ತೀವಿ ಅದನ್ನ, ನಾವು ನಮ್ಮ ಮಕ್ಕಳೇ ಹತ್ತಾರೆ, ಅವರೇ ಇಳಿಸ್ತಾರೆ, ಲೇಬರ್ ಕೂಲಿ ಕೊಡಲ್ಲ. ದೊಡ್ಡ ಮರಗಳು ಮಾತ್ರ ಅದನ್ನ ಮರ ಹತ್ತಂತ ಕರ್ಕೊಂಡು ಇಳಿಸ್ತೀವಿ, ಅವ್ರ ಲೇಬರ್ ಕಷ್ಟಬಿಟ್ಟು ಅದಕ್ಕೇನು ಖರ್ಚಿಲ್ಲ. ನಾವೇ ಬಾಕ್ಸ್ ಮಾಡ್ತೀವಿ, ಕಾಟನ್ ಬಾಕ್ಸ್ಗಳು, ಅದೇ ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ಕಾಟನ್ ಬಾಕ್ಸ್ ಸಿಗುತ್ತೆ, ತಂದ್ಬಿಟ್ಟು ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ಬೆಂಗಳೂರು ಡೆಲಿವರಿ ಕೊಡ್ತೀವಿ. ಈ ತರ ಸಂತೆಗಳಿಗೆ, ಮನೆಗಳಿಗೆ ಆರ್ಡರ್ ಕೊಡೋರಿಗೆ ಸ್ಟ್ರೈಟ್ ಮಾರಾಟ ಮಾಡ್ತೀವಿ ಬಾಕ್ಸ್ ಮಾಡಿ. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕುಣಿಗಟ್ಟೆ ಹಳ್ಳಿಯ ಪ್ರಗತಿಪರ ಕೃಷಿಕ ಕೆಎಲ್ ರಘು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಸಂದರ್ಶನದ ಮುಂದುವರಿದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 1-0-4 ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಶಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡಿದೀಯಾ? ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಕಣಮ್ಮಿ.